ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಜಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಂಟು ಒಂಬತ್ತನೇ ಶ್ಲೋಕ ಪಾಠ. ಯಸ್ತು ವಿಜ್ಞಾನವಾನ್ ಭವತಿ ಸ ಮನಸ್ಕ ಸದಾ ಶುಚಿಃ ಸ ತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಒಂಬತ್ತನೇ ಶ್ಲೋಕ. ವಿಜ್ಞಾನ ಸಾರಥಿರ್ಯಸ್ತು ಮನ ಪ್ರಗ್ರಹವಾನ್ ನರಃ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ. ಅಧ್ವನ ಪಾರಂ ಆಪ್ನೋತಿ ಪಾರಂ ಆಪ್ನೋತಿ. ಪಾರಂ ಅಂದರೆ ದಾಟುವುದು. ಆ ದಾಟುವಿಕೆಯನ್ನು ಹೊಂದುತ್ತಾನೆ ಆಪ್ನೋತಿ. ದಾಟುತ್ತಾನೆ ಅನ್ನೋದಕ್ಕೆ ದಾಟುವುದನ್ನು ಹೊಂದುತ್ತಾನೆ ಸಂಸ್ಕೃತವೇ ಅಂತಾರ. ಪಾರಂ ಆಪ್ನೋತಿ. ಕಿಂ ಪಾರಂ? ಅಧ್ವನ ಪಾರಂ ಆಪ್ನೋತಿ. ಸಂಸಾರ ಸಂಸಾರ ಪ್ರವಾಹವನ್ನು ಅವನು ದಾಟುತ್ತಾನೆ ಅಂತ ಹೇಳಲಿಕ್ಕೆ, ಆ ಸಂಸಾರ ಪ್ರವಾಹವನ್ನು ದಾಟುವಿಕೆಯನ್ನು ಹೊಂದುತ್ತಾನೆ, ದಾಟುತ್ತಾನೆ. ಅಧ್ವನ ಪಾರಂ ಆಪ್ನೋತಿ. ಅಲ್ಲಿ ಏನಿದೆ? ವಿಷ್ಣೋ ಪರಮಂ ಪದಂ ತತ್. ಅದು ಸಾಕ್ಷಾತ್ ಜೀವನದ ಕೊನೆಯ ಘಟ್ಟ. ಏನದು ಕೊನೆಯ ಘಟ್ಟ? ವಿಷ್ಣೋ ಪರಮಂ ಪದಂ, ಅದು ಕೊನೆಯ ಘಟ್ಟ. ಭಗವತ್ ತತ್ವದ ಕೊನೆಯ ಹಂತ ಅರ್ಥಾತ್ ಮೋಕ್ಷ ಅಂತ. ತಾತ್ಪರ್ಯನು ಮೋಕ್ಷವನ್ನು ಹೊಂದುತ್ತಾನೆ. ಮೋಕ್ಷ ಅನ್ನೋ ಶಬ್ದ ಮುಂಚೆ ಧಾತುವಿನಿಂದ ಬಂದ. ಮುಂಚೆ ಟು ಬಿ ಫ್ರೀ ಫ್ರಾಮ್, ಬಿಡುಗಡೆಯನ್ನು ಹೊಂದು ಅಂತರ್ಥ. ಮುಂಚೆ ಧಾತು ಮುಂಚತಿ, ಬಿಡುಗಡೆಯನ್ನು ಹೊಂದುತ್ತಾನೆ. ಮೋಕ್ಷಂ ಆಪ್ನೋತಿ, ಅವನು ಮೋಕ್ಷವನ್ನು ಹೊಂದುತ್ತಾನೆ. ಯಾವುದರಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಪ್ರಶ್ನಿಸಿದ್ದಾದರೆ ಬೇರೆ ಏನನ್ನು ಉತ್ತರ ಕೊಡಬಾರ್ದು. ಹಾಂ, ಕ್ಲಾರಿಟಿಯಾಗಿ ಒಂದು ಉತ್ತರ ಕೊಡಬೇಕು. ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಎಷ್ಟು ಬಂಧನಗಳಿವೆ? ಬಂಧನದ ಅನುಭವ ಒಂದೇ ಥರ ಇರ್ತದೆ, ಆದರೆ ಮೂರು ದೃಷ್ಟಿಕೋನಗಳಿವೆ. ಒಂದು ಕಾಲಬಂಧನ, ಒಂದು ದೇಶಬಂಧನ, ಒಂದು ವಸ್ತುಬಂಧನ. ನಿನ್ನನ್ನು ಕೇಳಿಸ್ಕೊಂಡಿರಿ. ಕಾಲದ ಮಿತಿ, ದೇಶದ ಮಿತಿ, ವಸ್ತುವಿನ ಮಿತಿ. ಕಾಲದ ಮಿತಿಯನ್ನು ಮೀರುವುದು ಅಂದರೆ ಒಂದೇ, ಸತ್ಯವನ್ನು ತಿಳಿಯುವುದು ಒಂದೇ. ಕಾಲ ಕಾಲದ ಬಂಧನವನ್ನು ಮೀರುವುದು, ಇದರ ಅರ್ಥನೇ ನಿತ್ಯ ವಸ್ತುವನ್ನು ಹೊಂದುವುದು. ಶಬ್ದ ಸ್ಪಷ್ಟವಾಗಿದೆ, ಕಾಲದ ಬಂಧನವನ್ನು ಮೀರುವುದು ಅಂದರೆ ನಿತ್ಯವಾದದ್ದನ್ನು ಹೊಂದುವುದು. ನಿತ್ಯವನ್ನು ಹೊಂದುವುದು ಅಂದರೆ ನಿತ್ಯವಾದದ್ದನ್ನು ತಿಳಿಯುವುದು. ಒಂದು ವಿಚಿತ್ರ ಅನುಭವ ಏನಿದೆ ಅಂದರೆ, ನಾವು ಏನೇನನ್ನು ತಿಳಿಯುತ್ತೇವೋ ಅದು ಯಾವುದು ನಿತ್ಯ ಅಲ್ಲ. ತಿಳಿದದ್ದು ನಿತ್ಯ ಅಲ್ಲ, ನಿತ್ಯವಾದದ್ದನ್ನು ತಿಳಿಯದ ಹೊರತು ನಾವು ಕಾಲವನ್ನು ಮೀರುವುದಿಲ್ಲ. ವಿಡಂಬನ. ತಿಳಿದದ್ದು ನಿತ್ಯ ಅಲ್ಲ, ಘಟವನ್ನು ತಿಳಿತೀವಿ ಘಟ ನಿತ್ಯ ಅಲ್ಲ, ಪಟವನ್ನು ತಿಳಿತೀವಿ ಪಟ ನಿತ್ಯ ಅಲ್ಲ. ನಮ್ಮ ಜೀವಮಾನದಲ್ಲಿ ಏನೆಲ್ಲ ತಿಳಿದಿದ್ದೇವೆ ಅವು ಯಾವ ನಿತ್ಯ ಅಲ್ಲ. ವಿಡಂಬನ ಏನು ಅಂದರೆ, ತಿಳಿಯದೆ ಹೋದರೆ, ನಿತ್ಯವನ್ನು ತಿಳಿಯದೆ ಹೋದರೆ ಕಾಲವನ್ನು ಮೀರಲಿಕ್ಕೆ ಸಾಧ್ಯ. ಏನು ಮಾಡಬೇಕೀಗ? ಯು ಆರ್ ಇನ್ ಎ ಪ್ರಾಬ್ಲಮ್. ಹೋಗಲಿ ಬಿಡಿ ಸ್ವಾಮಿ, ನಿತ್ಯವನ್ನು ಯಾಕೆ ತಿಳಿಬೇಕು ಬೇಡ, ನಿತ್ಯವನ್ನು ತಿಳಿಬೇಕು ಅಂದ್ರೆ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕು, ನಿತ್ಯವನ್ನು ತಿಳಿಯೋದೇ ಬೇಡ. ಹಾಗಾದ್ರೆ ಏನು ತಿಳ್ಕೋಬೇಕಾಗಿದೆಪ್ಪ ನಿಮಗೆ? ಏನು ತಿಳ್ಕೋಬೇಕಾಗಿಲ್ಲ, ಆನಂದವಾಗಿ ಮಜ್ಜಾಗಿ ಅನುಭವಿಸ್ಬೇಕು. ಸರಿ, ಮಜ್ಜಾಗಿ ಅನುಭವಿಸ್ಬೇಕು. ಅದರಿಂದ ಏನು ಸಿಗ್ತದೆ? ಅನುಭವ. ಅನುಭವ ಅಂದ್ರೆ ತಿಳುವಳಿಕೆ, ತಿಳುವಳಿಕೆ ಅಂದ್ರೆ ಅನುಭವ. ನಿನಗೆ ಯಾವ ಅನುಭವ ಬೇಕು ಹೇಳು? ಕ್ಷಣಿಕವಾದ ಅನುಭವ ಬೇಕಾ, ಅನಿತ್ಯವಾದ ಅನುಭವ ಬೇಕಾ? ನಿನ್ನ ಶಬ್ದಗಳನ್ನು ಉಪಯೋಗ ಮಾಡುತ್ತೆ. ನನ್ನ ಶಬ್ದ ಬಿಟ್ಬಿಡು, ತಿಳುವಳಿಕೆ ಇತ್ಯಾದಿ ಬಿಟ್ಬಿಡು, ಹೋಗಿ. ಶಾಶ್ವತವಾಗಿರಬೇಕು ಅನುಭವ, ಅದನ್ನು ನಾವು ಹೇಳ್ತೀವಿ. ನಿತ್ಯವಾದ ಅದನ್ನು ತಿಳಿ. ಕಾಲದ ಅರ್ಥ, ಕಾಲದ ಮಿತಿ ಅಂದರೆ, ಕಾಲದ ಮಿತಿ ಅಂದರೆ ಅನಿತ್ಯ, ಕ್ಷಣಿಕ, ದುಃಖ. ಕಾಲದ ಮಿತಿಯನ್ನು ಮೀರಿತ್ತು ಅಂತಂದರೆ ನಿತ್ಯ. ಆ ನಿತ್ಯವನ್ನು ನಾನು ತಿಳ್ಕೋಬೇಕಾ, ನಿತ್ಯವನ್ನು ಅನುಭವಿಸಬೇಕಾ, ನಿತ್ಯವನ್ನು ಪಡ್ಕೋಬೇಕಾ ಅನ್ನುವ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಬೇಕು. ನಿತ್ಯವನ್ನು ಪಡ್ಕೋಬೇಕು, ಪಡೆದದ್ದು ನಿತ್ಯ ಅಲ್ಲ. ನಿತ್ಯವನ್ನು ತಿಳ್ಕೋಬೇಕು, ತಿಳಿದದ್ದು ನಿತ್ಯ ಅಲ್ಲ. ನಿತ್ಯವನ್ನು ಹೊಂದಬೇಕು, ಹೊಂದುವುದು ಶಾಶ್ವತವಲ್ಲ. ನಿತ್ಯವಾದದ್ದು ಯಾವುದೋ ಅದೇ ಸತ್ಯಂ. ನಿತ್ಯವಾದದ್ದು ಯಾವುದೋ ಅದು ಸತ್ಯ. ಏನು ಸತ್ಯಂ ಶಬ್ದ? ಹಾ, ಕನ್ನಡದಲ್ಲಿ ಹೆಂಗೆ ಹೇಳ್ತೀರಿ? ಮೂರು ಕಾಲದಲ್ಲಿ ಬದಲಾಗದೇ ಇರುವುದು ಯಾವುದು? ಅದು ಸತ್ಯಂ. ಭೂತಕಾಲದಲ್ಲಿ ಇದ್ದದ್ದೇ ವರ್ತಮಾನ ಕಾಲದಲ್ಲಿಯೂ ಭವಿಷ್ಯತ್ತಿನಲ್ಲಿಯೂ ಬದಲಾಗದೇ ಇತ್ತು ಅಂದರೆ ಸತ್ಯ. ಹೊಂದದ್ದು ಸತ್ಯಂ ಅಲ್ಲ, ತಿಳಿದದ್ದು ಸತ್ಯಂ ಅಲ್ಲ. ಕಾರಣ ಅವೆಲ್ಲವೂ ನನ್ನ ಹೊರತುಪಡಿಸಿ ಬೇರೆ ಇವೆ. ಇರುವ ಪರಿಹಾರ ಒಂದೇ ನಿಮಗೆ, ಆ ಸತ್ಯಂ ಅದು ನೀನು ಅಂತ ಸ್ಪಷ್ಟ ಮಾಡ್ಕೊಂಬುದೊಂದೇ ಇದಕ್ಕಿರುತ್ತಾರೆ. ತಿಳಬೇಕು ಅಂದರೆ ನನ್ನ ಬಿಟ್ಟು ಹೊರಗಿರುತ್ತದೆ, ಅನುಭವಿಸಬೇಕು ಅಂದರೆ ನನ್ನ ಬಿಟ್ಟು ಹೊರಗಿರುತ್ತದೆ, ತಂದ್ಕೋಬೇಕು ಅಂದರೆ ನನ್ನ ಬಿಟ್ಟು ಹೊರಗಿರುತ್ತದೆ. ಹೊರಗಿದ್ದಂತ ಯಾವುದು ಸತ್ಯಂ ಅಲ್ಲ, ಅದು ನಿತ್ಯಂ ಅಲ್ಲ, ಅದು ಕ್ಷಣಿಕ, ಬೇರೆ ದಾರಿನೇ ಇಲ್ಲ. ಉಪನಿಷತ್ತು ತೋರಿಸಿಕೊಡ್ತದೆ, ಅದು ನೀನೇ ಆಗಿದ್ದೀಯ ಸತ್ಯಂ. ಅದು ವಿಷ್ಣೋ ಪರಮಂ ಪದಂ. ಅದೇ ಭಗವತ್ ತತ್ವದ ಸ್ಪಷ್ಟತೆ. ಭಗವಂತನ ಸ್ಪಷ್ಟತೆ ಅಲ್ಲ, ಭಗವತ್ ತತ್ವದ ಸ್ಪಷ್ಟತೆ. ಭಗವಂತನ ವಿಷಯದಲ್ಲಿ ನಮಗೆ ಸ್ಪಷ್ಟತೆ, ಉಪಾಸ್ಯ ದೇವತಾ ವಿಷಯಗಳಲ್ಲಿ ನಮಗೆ ಸ್ಪಷ್ಟತೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅನಂತ ನಾಮಗಳು ಅನಂತ ರೂಪಗಳು, ಎವ್ರಿಥಿಂಗ್ ಇಸ್ ಓಕೆ. ಈವನ್ ಎರಡೆಣ್ಣೆ ಹಾಕಿದ ಕಬ್ಬಿಣ ಬುಟ್ಟಿ ಕೂಡ ಓಕೆ, ಅದೊಂದು ಉಪಾಸನ, ಶನಿದೇವರ ಉಪಾಸನ. ಶನಿ ಶಿಂಗನಾಪುರ ಅಂತ ಒಂದಿದೆ, ಅಡ್ಡಬ್ಬೆ ಗಟ್ಟಲೆ ಎಣ್ಣೆ ಸುರಿತಾರೆ, ಅದೊಂದು ಉಪಾಸನ. ಉಪ ಸಾವಿರಾರು ಡಬ್ಬಿ ಎಣ್ಣೆ, ಅದು ಮತ್ತೆ ಮುಂದೆ ಎಣ್ಣೆ ಎಲ್ಲಿ ಹೋಗ್ತದೋ ಗೊತ್ತಿತ್ತು. ಬೇರೆ ದಾರೇನಿಲ್ಲ ಮಾರಬೇಕಾಗ್ತದೆ. ಮೊನ್ನೆ ಕುಂಜಾಪುರಿ ಹೋದೆ, ಹಾನೇ ನಮಗೆ ನಾವು ನಡ್ಕೋತ ಹೋಗ್ಬಿಟ್ವಿ. ಇವ್ರು ಇನ್ನೂ ಬರಲ್ಲ, ಇನ್ನೂ ಬರಲ್ಲ, ಇನ್ನೂ ಬರಲ್ಲ. ಯಾಕೆ ಬರಲ್ಲ ಅಂದರೆ, ಅವರು ಕಾಯಿ ಕೊಂಡ್ಕೋಬೇಕು, ಕರ್ಪೂರ ಕೊಂಡ್ಕೋಬೇಕು, ಹಾರ ಕೊಂಡ್ಕೋಬೇಕು, ಅದೇನೋ ಒಂದು ತಟ್ಟೆ ತಳಿರ್ತದೆ, ಅದನ್ನೆಲ್ಲ ಮಾಡಿಕೊಡ್ತಾರೆ. ಕೊಂಡ್ಕೊಂಡು ಬಂದರು, ಸೊಕ್ಕೆ ಅಲ್ಲಿ ಕೊಟ್ಟರು, ಸೊಕ್ಕೆ ನಮಸ್ಕಾರ ಮಾಡಿ ಹೊರಗೆ ಬಂದ್ವಿ, ಈ ಸೊಕ್ಕೆ ಒಬ್ಬರು ಯಾರ್ದೋ ತಲೆಗೆ ಬಂದ್ಬಿಡ್ತು ಥೋಡ, ಎಲ್ಲ ಅಲ್ಲೇ ಇಟ್ಟರ. ಏನು ಮಾಡ್ತಾರೆ ಅವರು, ಅದು ಬರಬಾರ್ದಾಗಿತ್ತು ಅಲ್ಲಿ ತನಕ. ಓಕೆ ಏನಾರ ಮಾಡ್ಕೊಂಡು ನಮಗೇನಾಗಬೇಕಾಗಿಲ್ಲ, ನಾನು ಆ ದೇವಿಗೆ ಕೊಡಬೇಕಾಗಿತ್ತು, ದೇವಿ ಕೊಟ್ಟಪ್ಪ ಮುಗಿದು. ತಲೆ ಸ್ವಚ್ಛ, ಆ ಹುಳ ಬರಬಾರ್ದಾಗಿತ್ತು, ಅದು ಬಂತು. ಒಬ್ರದ ಇಬ್ಬರದಂದ್ರೆ ಇಟ್ಸ್ ಓಕೆ, ಮನೆಗೆ ತೊಗೊಂಡು ಹೋಗ್ತಾರೆ ಅಂತ ಅಂದ್ರು. ಸಾವಿರಾರು ಮಂದಿ ಈಗಾಗಿ ಅದರೊಳಗೆ ಒಬ್ಬರು ಕ್ಲಾರಿಫಿಕೇಶನ್ ಕೊಟ್ಟರು, ಮತ್ತೆ ಮಾರ್ಲಿಕ್ಕೆ ತೊಗೊಂಡು ಹೋಗ್ತಾರೆ. ಅದನ್ನು ನಾವು ಮತ್ತೆ ಕೊಂಡ್ಕೊಂಡು ಬಂದೇವಾ? ಎರಡನೇ ಹುಳ, ಎರಡನೇ ಹುಳ ಪ್ರವೇಶ ಆಯ್ತು. ನಾನು ಬಂದ್ಬಿಟ್ಟು ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಇದಕ್ಕೆ ನಿವೇದನಂ, ಇದು ವಸ್ತು ರೂಪದಲ್ಲ, ನಿವೇದನಂ ಭಾವನಾ ರೂಪದೊಳಗೆ. ಭಾವದಲ್ಲಿ ಕೊಟ್ಟಾಯಿತು ಅಂತ ಬಂದ್ಮೇಲೆ ಅದ್ರ ಮುಂದೆ ಏನಾಯಿತು ಅಂತ ಯಾಕೆ ಬರಬೇಕದು? ತದ್ ವಿಷ್ಣೋಹೋ ಪರಮಂ ಪದಂ ಅಂದ್ರೆ ಏನು? ಅದು ಆ ವಿಷ್ಣುವಿನ ಅಂತಿಮ ಸತ್ಯ. ವಿಷ್ಣುವಿನ ಅಂತಿಮ ಸತ್ಯ ಅಂತಂದರೆ ವ್ಯಾಪನಶೀಲತ್ವ ವಿಷ್ಣು, ವ್ಯಾಪನಶೀಲತ್ವ ವಿಷ್ಣು, ಎಲ್ಲೆಲ್ಲಿಯೂ ವ್ಯಾಪ್ತನಾದಂತಹ ವಿಷ್ಣುವಿನ ಪದದ ಸತ್ಯ ಏನೋ ಏನಲ್ಲ ಅದು ನೀನು ಅನ್ನುವುದು ನಿನಗೆ ಯಾವತ್ತು ಸ್ಪಷ್ಟವಾಗುತ್ತದೋ ಆವಾಗ ಅಧ್ವನಃ ಪಾರಂ ಆಪ್ನೋತಿ, ಆವಾಗ ನೀನು ಸಂಸಾರದ ಸಂಸಾರವನ್ನು ಪಾರುಗಾಣಿಸಿಕೊಳ್ಳುತ್ತೀಯ. ಇನ್ನು ಇಷ್ಟು ಮಾತ್ರ ಹೇಳೋದಿಲ್ಲ ಉಪನಿಷತ್, ಇಷ್ಟು ಮಾತ್ರ ಹೇಳೋದಿಲ್ಲ, ಅದನ್ನೊಂದು ಒಂದು ಸಣ್ಣದನ್ನು ಹೆಜ್ಜೆ ಮುಂದೆ ಹೋಗಿ ಹೇಳ್ತದೆ. ವಿಷ್ಣುವಿನ ಸರ್ವವ್ಯಾಪಕತ್ವವಾದಂತಹ ಅನಂತತೆಯ ಪದವೇ ನೀನು. ವಿಷ್ಣುವಿನ ಅನಂತತೆ, ಎಲ್ಲವೂ ದೇಶದ ಪರಿಮಿತಿಗೆ ಒಳಪಟ್ಟಿರುತ್ತವೆ. ಯಾವ ವಸ್ತು ಇಲ್ಲಿದೆ ಘಟ ಅದು ನಿಮ್ಮ ಹತ್ರ ಇಲ್ಲ, ಯಾಕಿಲ್ಲ? ಅದಕ್ಕೆ ಸ್ಥಳದ ಪರಿಮಿತಿ ಇದೆ. ಯಾವ ಸತ್ಯವು ನೀನೇ ಆಗಿದ್ದೀಯೋ ಆ ನೀನು ಸತ್ಯ ಇದು ಅನಂತವೂ ಹೌದು. ಆದ್ದರಿಂದ ಇದಕ್ಕೆ ದೇಶದ ವ್ಯಾಪ್ತಿ ಪರಿಮಿತಿ ಇಲ್ಲ. ದೇಶದ ವ್ಯಾಪ್ತಿಯ ಪರಿಮಿತಿಯು ಇಲ್ಲ ಅಂತಂದರೆ ಅದು ವಿಷ್ಣು ಪದ. ವಿಷ್ಣುವಿನ ಶಬ್ದ ಎಲ್ಲೆಲ್ಲಿಯೂ ವ್ಯಾಪ್ತವಾದದ್ದು ಯಾವುದು ಅದು ವಿಷ್ಣು. ಈಸ್ ಈಕ್ವಲ್ ಟು ದೇಶದ ಯಾವುದೇ ಮಿತಿಯು ಯಾವುದಕ್ಕಿಲ್ಲವೋ ಅದು ವಿಷ್ಣು. ಈಸ್ ಈಕ್ವಲ್ ಟು ಆಕಾಶಕ್ಕೆ ದೇಶದ ವ್ಯಾಪ್ತಿ ಇಲ್ಲ, ಆದ್ದರಿಂದ ಆಕಾಶವನ್ನು ವಿಷ್ಣು ಅಂತ ಕರೀಲಿಕ್ಕೆ ಆಗುವುದಿಲ್ಲ. ಈಸ್ ಈಕ್ವಲ್ ಟು ಈ ಆಕಾಶದ ವ್ಯಾಪ್ತಿಯು ಯಾರ ಅರಿವಿನಲ್ಲಿದೆಯೋ ಆ ಅರಿವು ಅಲ್ಲ, ಆ ಅರಿವು ಯಾವುದೇ ಬಂಧನಕ್ಕೂ ಒಳಗಾಗಿಲ್ಲ. ಆಕಾಶವೇ ಬಂಧನಕ್ಕೆ ಒಳಗಾಗಿಲ್ಲ. ಅಂತಹ ಆಕಾಶವನ್ನು ತನ್ನ ಅರಿವಿನಲ್ಲಿ ಇಟ್ಟುಕೊಂಡಿರುವಂತಹ ಅರಿವು ಯಾವ ಬಂಧನ ಅದಕ್ಕೆ? ಆದ್ದರಿಂದ ಅರಿವಿನ ರೂಪದಲ್ಲಿಯೂ ಆ ವಿಷ್ಣುವಿನ ಪದವು ನೀನೇ ಆಗಿದ್ದೀಯ. ಸತ್ಯದ ರೂಪದಲ್ಲಿಯೂ ನೀನೇ ಆಗಿದ್ದೀಯ, ಅರಿವಿನ ರೂಪದಲ್ಲಿಯೂ ಕೂಡ ನೀನೇ ಆಗಿದ್ದೀಯ. ಅರಿವೇ ಜ್ಞಾನ, ಅರಿವೇ ಜ್ಞಪ್ತಿ, ಅರಿವೇ ಎಚ್ಚರ, ಅರಿವೇ ಅಂತಿಮ ಸತ್ಯ. ಸತ್ಯವನ್ನು ಬಿಟ್ಟು ಅರಿವಿಲ್ಲ, ಅರಿವನ್ನು ಬಿಟ್ಟು ಸತ್ಯವಿಲ್ಲ. ನಿನ್ನ ಬಿಟ್ಟು ಇವೆರಡೂ ಇಲ್ಲ, ಇವೆರಡೂ ನೀನೇ ಆಗಿದ್ದೀಯ. ವಿಷ್ಣೋ ಪರಮಂ ಪದಂ ಅಧ್ವನಃ ಪಾರಂ ಆಪ್ನೋತಿ. ಯಾರು ಯಾರು ಇನ್ನು ಶ್ಲೋಕ ಮುಗಿದಿಲ್ಲ. ಯಾರು ಯಾರು ಯಾವೊಬ್ಬ ಪುರುಷನು ವಿಜ್ಞಾನವನ್ನು ಸಾರಥ್ಯನ್ನಾಗಿ ಮಾಡಿಕೊಂಡಿದ್ದಾನೋ, ವಿವೇಕವನ್ನು ಸಾರಥ್ಯನ್ನಾಗಿ ಮಾಡಿಕೊಂಡಿದ್ದಾನೋ, ಮನಸ್ಸನ್ನು ಹಗ್ಗವನ್ನಾಗಿ ಮಾಡಿಕೊಂಡಿದ್ದಾನೋ, ಆ ನರಹ ಆ ಮನುಷ್ಯನು ಅಧ್ವನಃ ಪಾರಂ ಆಪ್ನೋತಿ. ಮುಖ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವಶ್ಯವಾಗಿಯೂ ನಾವು ಗುರುತಿಸಬೇಕಾದದ್ದು ಏನು ಅಂತಂದರೆ ವಿವೇಕವನ್ನು ನಾವು ಎಷ್ಟು ಉಪಯೋಗ ಮಾಡಿದ್ದೀವಿ. ವ್ಯಾಪಕವಾಗಿ ಮಹಾನ್ ಮಹಾನ್ ದಾರ್ಶನಿಕರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ, ಸಾಮಾನ್ಯ ಮನುಷ್ಯ ಐದು ಭಾಗ ವಿವೇಕವನ್ನು ಮಾತ್ರ ಉಪಯೋಗ ಮಾಡಿದ್ದಾನೆ, 95 ಭಾಗದ ವಿವೇಕ ಉಪಯೋಗ ಮಾಡಿದ್ದಾನೆ. ದಿ ಬುದ್ಧಿ ಹ್ಯಾಸ್ ಬೀನ್ ಯುಟಿಲೈಸ್ಡ್ ಓನ್ಲಿ 5%. ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಅವ್ರದ 5% ಅಂದ್ರೆ ನಮ್ದೆಷ್ಟು ಪರ್ಸೆಂಟ್? .0000005 ಅಂದ್ರೆ ಚಿಂತೆ ಇಲ್ಲ. ಜ್ಞಾನಿಗಳ ಬುದ್ಧಿ ಎಷ್ಟು ಉಪಯೋಗ ಆಗಿರ್ತದೆ? ಜ್ಞಾನಿಗಳ ಬುದ್ಧಿ .100%. ವ್ಯವಸಾಯಾತ್ಮಕ ಬುದ್ಧಿ ಏಕೇಕ ಕುರುನಂದನ. ಮುಂದೆ ಹೋಗಿ ಮುಂದೆ ಅಭ್ಯಾಸ ಮಾಡ್ತೇನೆ. ಅವ್ರ ಬುದ್ಧಿ ಏಕಾಗ್ರ ಚಿತ್ತನ ಕುರುಂದ ಒಂದೇ ಬುದ್ಧಿ. ಅವರು ಜ್ಞಾನಿಗಳ ಬುದ್ಧಿ ಎಲ್ಲ ನಾವು ಬಾಕಿಯವರು 5% 5% 5% ಇದರೊಳಗೆ ಇನ್ನೊಂದು ವಿಡಂಬನ ಅದು 5% ವಿವೇಕ ನಾವು ಮಾಡಿದರೆ ಬಾಕಿ 95% ವಿವೇಕ ಏನಾಯಿತು? ಅವಿವೇಕ ಆಯಿತು. ಬಾಕಿ 95% ಅವಿವೇಕ ಆಯಿತು. ಹೀಗಾಗಿ ನಿಮಗೆ ಅನುಭವದಲ್ಲಿ ಕಂಡು ಬರ್ತದೆ, ವಿವೇಕಯುಕ್ತವಾದಂತಹ ಒಂದು ಚಲನೆ ಎಲ್ಲೋ ಒಂದು ಕಡೆ ಕಾಣಿಸ್ತದೆ, ಬಾಕಿ ಎಲ್ಲವೂ ಕೂಡ ಅವಿವೇಕಯುಕ್ತವಾಗಿಯೇ ಕಾಣಿಸ್ತದೆ. ವಿವೇಕ ಇಲ್ಲ ಅಂತ ಇಲ್ಲ, ಎಲ್ಲರತ್ರ ವಿವೇಕ ಇದೆ. ಸದುಪಯೋಗ ಮಾಡಿಕೊಂಡಾಗ ಅದು ಜೀವನ ಸಾರ್ಥಕತೆಯನ್ನು ತೋರಿಸ್ತದೆ, ದುರುಪಯೋಗ ಮಾಡಿಕೊಂಡಾಗ ಅವಿವೇಕ ಅನ್ನಿಸ್ತದೆ. ಜ್ಞಾನಿಯೂ ತಪಸ್ವಿಯೂ ಚಿಂತಕನೂ ಆಗಿರುವಂತಹ ಈ ಒಬ್ಬ ನರಹ ಯ ಕಶ್ಚಿತ್ ಕಶ್ಚಿತ್ ಧೀರ, ಒಬ್ಬನೊಬ್ಬ ನರಹ ಅವನು ಮನಸ್ಸನ್ನು ಹಗ್ಗವನ್ನಾಗಿ ಮಾಡಿಕೊಂಡು ವಿವೇಕವನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಇರುವುದರಿಂದಾಗಿ ಅಧ್ವನಃ ಪಾರಂ ಆಪ್ನೋತಿ, ಸಂಸಾರದ ಸಾಗರವನ್ನು ಅವನು ದಾಟಿರುತ್ತಾನೆ. ಭಾಷ್ಯ ಆಗಿದೆ ಪ 97ನೇ ಭಾಷ್ಯ, 97ನೇ ಭಾಷ್ಯ ಓದೋಣ. ಅಧುನಾ ಯತ್ ಪದಂ ಗಂತವ್ಯಂ ಇಂದ್ರಿಯಾಣಿ ಸ್ಥೂಲಾನಿ ಆರಭ್ಯ ಸೂಕ್ಷ್ಮ ತಾರತಮ್ಯ ಕ್ರಮೇಣ ಪ್ರತ್ಯಗಾತ್ಮತೆಯ ಅಧಿಗಮಃ ಕರ್ತವ್ಯಃ ಇತ್ಯೇವಮರ್ಥಂ ಇದಂ ಆರಭ್ಯತೆ. ಅಧುನಾ ಈಗ ಯತ್ ಪದಂ ಗಂತವ್ಯಂ, ಯಾವ ವಿಷ್ಣುವಿನ ಪದವನ್ನು ಅಂದರೆ ನಮ್ಮ ಜೀವನದ ಅಂತಿಮ ಘಟ್ಟವನ್ನು ಅಂದರೆ ನಮ್ಮ ಸಾಧನೆಯ ಅಂತಿಮ ಘಟ್ಟವನ್ನು ಗಂತವ್ಯಂ ಹೋಗಿ ನಾವು ತಲುಪಬೇಕಾಗಿದೆಯೋ ಅರ್ಥಾತ್ ಪಡೆಯಬೇಕಾಗಿದೆಯೋ ಅರ್ಥಾತ್ ತಿಳಿಯಬೇಕಾಗಿದೆ ಅದು ಹೇಗೆ ಪಡೆಯುವುದು ಅಂತ ಕೇಳಿದರೆ ಸೂಕ್ಷ್ಮ ತಾರತಮ್ಯ ಕ್ರಮೇಣ ಸ್ಥೂಲಾನಿ ಆರಭ್ಯ, ಸ್ಥೂಲದಿಂದ ಪ್ರಾರಂಭ ಮಾಡಿ ಸೂಕ್ಷ್ಮದ ಕಡೆಗೆ ತಾರತಮ್ಯ ಕ್ರಮೇಣ, ಅದು ಬಿಟ್ಟು ಇದು, ಇದು ಬಿಟ್ಟು ಇದು, ಇದು ಬಿಟ್ಟು ಇದು, ಇದು ಬಿಟ್ಟು ಇದು ಅಂತ ಒಂದನ್ನು ಬಿಟ್ಟು ಕೊಟ್ಟು ಒಂದನ್ನು ಹಿಡ್ಕೊಂಡು ಒಂದನ್ನು ಇಟ್ಕೊಂಡು ಒಂದು ಹಿಡ್ಕೊಂಡು ಒಂದನ್ನು ಬಿಟ್ಟು ಕೊಟ್ಟು ಅದೇ ಹೀಗೆ ಭಾರಿ ವಿವೇಕದಿಂದ ಯಾಂತ್ರಿಕತೆಯಿಂದ ಅಲ್ಲ ವಿವೇಕದಿಂದ. ಯಾವ ಸ್ಥೂಲಗಳು? ಇಂದ್ರಿಯಾಣಿ ಸ್ಥೂಲಾನಿ ಆರಭ್ಯ, ಇವು ಸ್ಥೂಲ, ಇವು ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತ ಅಂದುಕೊಂಡ್ರೂ ಕೂಡ ಇವು ಗೋಲಕಗಳು ಅಂತ ಉಪನಿಷತ್ತು ಹೇಳ್ತದೆ. ಇವಕ್ಕೆ ಗೋಲಕಗಳು ಅಂತ ಕರೀತಾರೆ. ಗೋಲಕ, ಗೋಲಕ ಅಂದರೆ ಕೌಂಟರ್ಸ್. ಬ್ಯಾಂಕ್ನೊಳಗೆ ಕೌಂಟರ್ ಇರ್ತಾವಲ್ಲ, ಕ್ಯಾಶ್ ಕೌಂಟರ್, ಡಿ ಡಿ ಕೌಂಟರ್, ಚೆಕ್ ಕೌಂಟರ್ ಅಂತ ಇರ್ತಾವಲ್ಲ, ಹಾಗೆ ಇವು ಕೌಂಟರ್, ಕೌಂಟರ್, ಕೌಂಟರ್. ಇವು ಚೇತನ ಅಲ್ಲ, ಜಡ, ಇವು ಸ್ಥೂಲ. ಈ ಸ್ಥೂಲ ಜಡ ಇವು. ಇಲ್ಲಿಂದ ಪ್ರಾರಂಭ ಮಾಡಬೇಕು. ಏನು ಪ್ರಾರಂಭ ಮಾಡಬೇಕು? ಇಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಾರೆ. ಏನು ಪ್ರಾರಂಭ ಆಗಿ ಇಲ್ಲಿಂದ? ನಮ್ಮ ಚಿಂತನೆ. ಏನಂತ ಪ್ರಾರಂಭ ಮಾಡಬೇಕು? ಇವುಗಳನ್ನು ಸ್ಥೂಲ ಅಂತ ನಾವು ಇಟ್ಕೊಂಡ್ರೆ ಸೂಕ್ಷ್ಮ ಯಾವುದಪ್ಪ ಅಂತ ಮುಂದಿನ ಪ್ರಶ್ನೆ. ಅವಾಗ ಹೇಳ್ತಾರೆ, ಇಂದ್ರಿಯಗಳ ಅರ್ಥಗಳು ಸೂಕ್ಷ್ಮ ಅಂತ ಕರೀತಾರೆ. ಅವುಗಳನ್ನು ಸ್ಥೂಲ ಅಂತ ಇಟ್ಕೊಂಡ್ರೆ ಅದಕ್ಕಿಂತ ಸೂಕ್ಷ್ಮ ಯಾವುದು ಅಂತ ಕೇಳ್ತಾರೆ. ಬುದ್ಧಿ ಅಂತ, ಮನಸ್ಸು ಅಂತ. ಆ ಮನಸ್ಸು ಅನ್ನೋದನ್ನು ಸ್ಥೂಲ ಅಂತ ಇಟ್ಕೊಂಡ್ರೆ ಅದಕ್ಕಿಂತ ಸೂಕ್ಷ್ಮ ಯಾವುದು? ಹೀಗೆ ತಾರತಮ್ಯ ಕ್ರಮೇಣ ಎಲ್ತಕ್ಕ ಹೋಗೋದು? ಹಿಂಗೆ ತಾರತಮ್ಯ ಕ್ರಮೇಣ ಹೋದು ಎಲ್ತಕ್ಕ? ಅದು ಯೂಟರ್ನ್ ಆಗ್ತದ. ಹೋಗಿ ಹೋಗಿ ಹೋಗಿ ಹೋಗಿ ಯೂಟರ್ನ್ ಆಗ್ತದ. ಆತ್ಮನಿಗೆ ಒಂತಾಗ್ತದೆ. ಹಾ, ಯೂಟರ್. ಪ್ರತ್ಯಾತ್ಮತೆಯ ಸ್ಥೂಲ ಇಂದ್ರಿಯಗಳಿಗಿಂತ ಇಂದ್ರಿಯ ಸೂಕ್ಷ್ಮ ಇಂದ್ರಿಯಗಳು ಅವು ಆತ್ಮ. ಆ ಸೂಕ್ಷ್ಮ ಪ್ರವೃತ್ತಿಗಳಿಂದ ಕೂಡಿದಂತಹದ್ದಕ್ಕಿಂತ ಸೂಕ್ಷ್ಮ ಮನಸ್ಸು. ಆ ಮನಸ್ಸು ಸ್ಥೂಲ ಮಾಡಿದ್ದೆ ಆದರೆ ಬುದ್ಧಿ ಇನ್ನೂ ಸೂಕ್ಷ್ಮ. ಬುದ್ಧಿಯನ್ನು ಬುದ್ಧಿಯೂ ಕೂಡ ಸ್ಥೂಲ ಅಂತಾಗಿದ್ದೆ ಆದರೆ ಅಂತಃಕರಣ ಅದು ಕೂಡ ಒಂದು ವೇಳೆ ಸ್ಥೂಲ ಆಗಿದ್ದೆ ಆದರೆ ತಾರತಮ್ಯ ಮಾಡ್ಕೊಂಡು ಬರಬೇಕು. ಎಲ್ಲಿ ಹೋಗ್ಬೇಕಿನ್ನೆ? ಹೋಗ್ಲಿಕ್ಕೆ ಜಾಗನೇ ಉಳಿದಿಲ್ಲ. ಎಲ್ಲಿ ಹೋಗ್ತೀರ? ಇಂದ್ರಿಯ ಇಂದ್ರಿಯ ವಿಷಯಗಳಿಗೆ ಹೋಗಿದ್ರೆ ವಿಷಯಗಳನ್ನು ಇಂದ್ರಿಯ ಬಂದ್ರೆ ಇಂದ್ರಿಯಗಳಿಗೆ ಹೋಗಿದ್ರೆ ಅಲ್ಲಿಂದ ಬಂದರೆ ವಾಪಸ್ ಮನಸ್ಸಿಗೆ, ಮನಸ್ಸುಗಳಿಂದ ಮತ್ತು ವಾಪಸ್ ಬಂದರೆ ಬುದ್ಧಿಗೆ, ಮತ್ತು ಇನ್ನು ಮುಂದೆ ಎಲ್ಲಿ ಹೋಗೋದು? ಎಲ್ಲೂ ಹೋಗ್ಬೇಡ, ಸುಮ್ಮನೆ ನಿಂತು ಬಾ ಅಷ್ಟೇ. ಜಸ್ಟ್ ನಿಂತು ಬಂದ್ಬಿಡು, ಉಳಿ. ಪ್ರತ್ಯಗಾತ್ಮತೆಯ ನೀವು ಉಳಿದು ಬಿಡು. ಅಧಿಗಮ ಕರ್ತವ್ಯ. ಹೀಗೆ ಇದನ್ನು ಗುರುತಿಸಬೇಕಾದದ್ದು ಕರ್ತವ್ಯ ಆಗಿದೆ. ಇತ್ಯೇವಂ ಅರ್ಥಂ ಇದಂ ಆರಂಭ್ಯತೆ. ಈ ಅರ್ಥವನ್ನು ತಿಳಿಸಿ ಹೇಳಲಿಕ್ಕಾಗಿ ಈಗ ಇದು ಪ್ರಾರಂಭವಾಗ್ತದೆ. ಶ್ಲೋಕ 10. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಇಂದ್ರಿಯೇಭ್ಯ ಪರಾ ಹೆಚ್ಚಿನದು. ಹೀ ಯಾವುದೆಂದರೆ ಅರ್ಥಾಃ. ಇಂದ್ರಿಯೇಭ್ಯ ಪರಾ ಅರ್ಥಾಃ. ಅರ್ಥಗಳು ಅಂದರೆ ಡೈರೆಕ್ಟ್ ಅರ್ಥ ಕೊಟ್ಬಿಡ್ತೀನಿ. ಪ್ರವೃತ್ತಿಗಳು, ಪ್ರವೃತ್ತಿಗಳಂದರೆ ನಮ್ಮಲ್ಲಿ ಮೊಳಕೆ ಒಡೆದಿರುವ, ಚಿಗುರು ಒಡೆದಿರುವ, ಬಲವತ್ತರವಾದ ಪವರ್ಫುಲ್ ಸಂಸ್ಕಾರ ಬೀಜಗಳು. ಈ ಚಿಗುರು ಒಡೆಯೋದು ಹೇಗಿರ್ತದೆ ಅಂತಂದರೆ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು, ಕೇಳಬೇಕು ಕೇಳಬೇಕು ಕೇಳಬೇಕು, ಮುಟ್ಬೇಕು ಮುಟ್ಬೇಕು ಮುಟ್ಬೇಕು. ಅಂತ ಯಾವಾಗ ಯಾವಾಗ ನಮ್ಮಲ್ಲಿ ಅನಿಸಿಕೆಗಳು ಮೂಡ್ತವೆ ಆವಾಗ ಚಿಗುರು ಒಡೆದಾವ ಅಂತ. ತಿನ್ಬೇಕು ತಿನ್ಬೇಕು ತಿನ್ಬೇಕು, ನೋಡ್ಬೇಕು ನೋಡ್ಬೇಕು, ಚಿಗುರೊಡೆದ ತಪ್ಪೇನಿಲ್ಲ. ಇದನ್ನ ಭಾರಿ ದೊಡ್ಡ ತಪ್ಪಂತ ತಿಳ್ಕೊಂಡು ನಾವು ನಮ್ಮನ್ನ ನಾಶ ಮಾಡ್ಕೊಳಕತ್ತೇವೆ. ಏನಿಲ್ಲ ಇರೋ ತಪ್ಪು, ಆ ಬೀಜ ಇತ್ತು ಆ ಬೀಜ ಮಳೆ ಕೊಡದವ ಅಷ್ಟೇ. ಅವು ಹೆಂಗೆ ಬೀಜ ಚಿಗುರುಡಿತಾವೆ ಹಂಗಂಗೆ ಆ ಇಂದ್ರಿಯಗಳು ಚೇತನ ಆಗಿಬಿಡ್ತಾವ. ಮಾವಿನಕಾಯಿ ನೋಡಿದ ತಕ್ಷಣ ಹೆಂಗೆ ಚಿಗುರುಡಿತದ, ಚಿಗುರು ಬಿಡದ ತಕ್ಷಣ ಹೆಂಗೆ ಭಯ ಜ್ವಲ್ಲ ಸುರಿತದ, ಹಂಗದು. ಇದು ಒಂದು ಉದಾಹರಣೆ, ಎಲ್ಲಾನು ಇದೇ ಪ್ರಕಾರ. ನೋಡುವಿಕೆ, ಕೇಳುವಿಕೆ, ಮುಟ್ಟುವಿಕೆ, ಮೂಸುವಿಕೆ ಇವೆಲ್ಲವುಗಳಲ್ಲಿ ಕೂಡ ಇದೇ ಸೇಮ್ ಮೆಕ್ಯಾನಿಸಮ್ ಇರುತ್ತೆ. ಆ ಚಿಗುರು ಒಡೆದಾಗ ಮಾತ್ರ ಇಂದ್ರಿಯಗಳು ಆಕ್ಟಿವೇಟ್ ಆಗ್ತಾವೆ, ಅವು ಕ್ರಿಯೆಯಲ್ಲಿ ತೊಡಗ್ತಾವೆ. ಹೀಗಾಗಿ ಅಕಸ್ಮಾತ್ತಾಗಿ ಕಣ್ಣು ನೋಡ್ಲಿಕ್ಕೆ ಹೋಗುವುದಿಲ್ಲ, ನೋಡಬೇಕು ಅನ್ನುವ ಟೆಂಡೆನ್ಸಿ ಉತ್ಕಟವಾದಾಗ ಮಾತ್ರ ಕಣ್ಣು ನೋಡ್ತದೆ. ಹಿಂದೆ ಹೋದ್ರೆ ಎದುರುಗಡೆ ಫ್ರೆಂಡ್ ಇದ್ರು ಕಾಣಿಸ್ತಾನೆ ಇರೋದು, ನಾವು ನಮಗೆ ಫ್ರೆಂಡ್ ಎದುರುಗಡೆ ಇರ್ತಾನೆ. ಯಾಕೆ ನೋಡಬೇಕು ಅನ್ನುವುದರಲ್ಲಿ ಅವನಿಗೆ ಲಕ್ಷ್ಯ ಇಲ್ಲ. ಲಕ್ಷ್ಯ ಯಾಕಿಲ್ಲ, ಏಕೆಂದರೆ ಅವನಿಗೆ ಆ ಚಿಗುರು ಒಡೆದಿಲ್ಲ. ಹೀಗಾಗಿ ಇಂದ್ರಿಯಗಳು ಸ್ಥೂಲ, ಚಿಗುರೊಡೆದ ಬೀಜಗಳು ಸೂಕ್ಷ್ಮ, ಅವುಗಳನ್ನು ಅರ್ಥ ಅಂತ ಕರೀತಾರೆ. ಇಂದ್ರಿಯಗಳು ಸ್ಥೂಲ, ಆ ಇಂದ್ರಿಯಗಳು ಚಟುವಟಿಕೆಯಲ್ಲಿ ತೊಡಗಬೇಕಾದರೆ ಬೇಕಾದಂತಹ ಚಿಗುರುಗಳೇನಿವೆಯೋ ಅವು ಸೂಕ್ಷ್ಮ. ಅದು ಹೇಳ್ತಾರೆ ಇಂದ್ರಿಯೇಭ್ಯ ಪರಾ, ಹೆಚ್ಚಿನ ಸೂಕ್ಷ್ಮವಾದದ್ದು ಅರ್ಥಾಹ, ಅದಕ್ಕಿಂತ ಸೂಕ್ಷ್ಮವಾದ್ದು ಅರ್ಥೇಭ್ಯಶ್ಚ ಪರಂ ಮನ. ಅಲ್ಲಿ ಏನೋ ಚಿಗುರು ಒಡೆದವ, ಆ ಚಿಗುರೊಡೆದ ಎಲ್ಲ ಸಂಸ್ಕಾರಗಳು ಪ್ರವೃತ್ತಿಗಳು ಬೀಜಗಳು ಎಲ್ಲಿವೆ, ಸ್ಥಾನ ಯಾವುದು, ಮನಸ್ಸು. ಚಿಗುರು ಒಡೆಯುವ ಒಡೆಯುವ ಕ್ರಿಯೆಗಿಂತ ಮುಂಚೆ ಅವು ಅವ್ಯಕ್ತ ಬೀಜಗಳಾಗಿ ಅಂತಃಕರಣದಲ್ಲಿರ್ತವೆ. ಆವಾಗಿನ ಸ್ಟ್ಯಾಂಡ್ ಪಾಯಿಂಟ್ ಬೇರೆ. ಈಗ ಇವು ಡಿಸೈರ್ಸ್, ಇಚ್ಛೆಗಳು, ಕಾಮಗಳು, ಬಯಕೆಗಳು, ಆಶೆ ಇಚ್ಛೆಗಳು ಇವು ಎಲ್ಲಿರ್ತವೆ, ಇವು ಮನಸ್ಸು. ಆ ಮನಸ್ಸಿನಲ್ಲಿ ಇದ್ದುಕೊಂಡು ಅವು ಇಂದ್ರಿಯಗಳ ಮೇಲೆ ಪ್ರಭಾವ ಮಾಡ್ತವೆ. ಹೇಗಿರ್ತಲ್ರು, ಹೋಗು ಹೋಗು ಹೋಗು, ನೋಡು ನೋಡು ನೋಡು ನೋಡು ನೋಡು ನೋಡು ನೋಡು ನೋಡು, ಹೀಗಾಗಿ ಇಂದ್ರಿಯೇಭ್ಯ ಪರಾ ಅರ್ಥ, ಅರ್ಥೇಭ್ಯ ಪರಶ್ಚ ಮನ. ಮನಸ್ಸೊಂದು ಉಪಕರಣ, ಮನಸ್ಸೊಂದು ಉಪಕರಣದೊಳಗೆ ಇವೆಲ್ಲ ಪದಾರ್ಥಗಳು, ಆಸೆ ಇಚ್ಛೆಗಳೆಲ್ಲ ಇವು ಪದಾರ್ಥಗಳು. ಈ ಪದಾರ್ಥಗಳು ಚಿಗುರುಳಿದಂತರಿಂದಾಗಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಿರ್ತವೆ. ಆದ್ದರಿಂದ ಇಂದ್ರಿಯೇಭ್ಯ ಪರ ಅರ್ಥ, ಅರ್ಥೇಭ್ಯ ಪರಂ ಮನಃ. ಇಂದ್ರಿಯ ಆಕ್ಟಿವೇಟ್ ಆಯಿತು, ಘಟವು ಕಾಣಿಸ್ತು, ಘಟದ ಚಿತ್ರ ಮೂಡಿತು. ಇಲ್ಲಿಗೆ ಮನಸ್ಸಿನ ಕೆಲಸ ಮುಗೀತು. ಆ ಮನಸ್ಸಿಗೆ ಗೊತ್ತಿಲ್ಲ ಇದು ಮಣ್ಣಿಂದು ಗೊತ್ತಿಲ್ಲ, ಇದು ಕಲ್ಲಿಂದು ಗೊತ್ತಿಲ್ಲ, ಇದು ಹಿತ್ತಾಳದು ಗೊತ್ತಿಲ್ಲ. ಅದಕ್ಕೆ ಮನಸ್ಸಿಗೆ ಇಸ್ ನಾಟ್ ಮೈ ಜಾಬ್ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಕೆ ನೋವು ನಮೀಗ ಯಾಕೆ ಇನ್ನೂ ಜ್ಞಾನ ಕಂಪ್ಲೀಟ್ ಆಗಿಲ್ಲ. ಅದನ್ನು ಗೊತ್ತು ಮಾಡಿಕೆ ನೋಬೇಕು. ಬುದ್ಧಿಶ್ಚ ಈ ಬುದ್ಧಿ ಎಷ್ಟು ವಿಚಿತ್ರದ ಏನು ಮಾಡ್ತದೆ ಅಂತಂದರೆ ಪೂರ್ವದಲ್ಲಿರುವ ಎಲ್ಲ ಅನುಭವಗಳ ಸಂಗ್ರಹ ಇಟ್ಕೊಂಡಿರ್ತದೆ, ಎಲ್ಲ ಇಟ್ಕೊಂಡಿರ್ತದೆ. ಇದು ಹೆಂಗೆ ಅಂದರೆ ಮೊನ್ನೆ ನಾನು ಅರಿವಿಗೆ ಬಂತು, ನಾವೇನು ಮಾಡ್ತೀವಿ ಮೆಸೇಜ್ ಕಳಿಸ್ತೀವಿ, ಮೆಸೇಜ್ ಕಳಿಸ್ಬೇಕಾದ್ರೆ ಟೈಪ್ ಮಾಡ್ತೀವಿ. ನಮಗೆ ಹಿಯರ್ ಆಫ್ಟರ್ ಅಂತ ಟೈಪ್ ಮಾಡಬೇಕು, ಹೆಚ್ ಇ ಆರ್ ಇ ಅಂತ ಮಾಡಿ ನಾವು ಎ ಅಂತ ಮಾಡೋದ್ರೊಳಗೆ ಕೆಳಗಿನ ಶಬ್ದ ಹಿಯರ್ ಆಫ್ಟರ್ ಅಂತ ತೋರಿಸ್ತಿರ್ತೀವಿ. ಅದಕ್ಕೆ ಹೆಂಗೆ ಗೊತ್ತಾಗ್ತದೆ ನಮ್ಮ ಮುಂದೆ ಹಿಯರ್ ಆಫ್ಟರ್ ಬರೀತೀನಿ ಅಂತ ಅದಕ್ಕೆ ಹೆಂಗೆ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ, ಸ್ಟೋರ್ನಾಗಿರ್ತದೆ. ಡಿಕ್ಷನರಿ ಅಲ್ಲದು, ಡಿಕ್ಷನರಿ ಅಲ್ಲದು. ನೀವು ಈ ಮುಂಚೆ ಎಷ್ಟೆಷ್ಟೋ ಮೆಸೇಜ್ ಕಳಿಸಿರ್ತೀರ, ಎಷ್ಟೆಷ್ಟೋ ಮೆಸೇಜ್ ಹೋಗಿ ಎಷ್ಟೆಷ್ಟೋ ಶಬ್ದಗಳು ಬಳಸಿರ್ತೀರ, ಅಷ್ಟೂ ಶಬ್ದಗಳ ರಾಶಿ ಇರ್ತಾವಲ್ಲಿ, ಅದು ಕೊಡ್ತದೆ. ಒಂದು ಕಡೆಗೆ ಹಿಯರ್ ಆಫ್ಟರ್ ಅಂತ ಕೊಡ್ತದೆ, ಮತ್ತೊಂದು ಕಡೆಗೆ ಹಿಯರ್ ಈಸ್ ಅಂತ ಕೊಡ್ತದೆ, ಇನ್ನೊಂದು ಕಡೆಗೆ ಮತ್ತೊಂದು ಇನ್ನೊಂದು ಶಬ್ದ ಕೊಡ್ತದೆ. ಈ ಮೂರು ನಾಲ್ಕು ಶಬ್ದವಾಗಿ ನೀವು ಯಾವ ಉಪಯೋಗ ಮಾಡ್ಕೋದು ಮಾಡ್ಕೋಬೇಕು. ನೀವು ಬೇಕಂದ್ರೆ ಇದು ನೀವು ಹೆಂಗೆ ರೆಗ್ಯುಲರ್ ಟೈಪ್ ಮಾಡ್ತೀರಿ ಟೈಪ್ ಮಾಡ್ತೀರಿ. ಹಂಗೆ ಪೂರ್ವಭಾವಿ ಅನುಭವಗಳ ರಾಶಿಯನ್ನು ಇಟ್ಟುಕೊಂಡು ಈ ಬುದ್ಧಿ ಏನು ಮಾಡ್ತದೆ ಅಂತಂದರೆ ಇದು ಹಿಂಗೆ ಅಂತ ಡಿಸೈಡ್ ಮಾಡ್ತೀವಿ. ಪೂರ್ವ ರಾಶಿ ಎಲ್ಲಿರ್ತದೆ? ಮನಸ್ಸಿನಾಗಿರ್ತದೆ. ಯಾವ ರೂಪದೊಳಗಿರ್ತದೆ? ವೃತ್ತಿ ರೂಪದೊಳಗಿರ್ತದೆ. ಈ ವೃತ್ತಿ ರೂಪದಲ್ಲಿರುವಂಥದ್ರೊಳಗೆ ಇದು ಮಣ್ಣಿನ ಘಟ ಅಂತ ಬುದ್ಧಿ ಡಿಸೈಡ್ ಮಾಡ್ತದೆ. ಆ ಬುದ್ಧಿ ಡಿಸೈಡ್ ಮಾಡಿದಾಗ ಅದಕ್ಕೆ ತಕ್ಕಂತೆ ಇಂದ್ರಿಯ ಆಕ್ಟಿವೇಟ್ ಆಗ್ತದೆ. ಹಾಗಾದರೆ ಇಂದ್ರಿಯಗಳು ಸ್ಥೂಲ ಅಂತಾದರೆ ಅದಕ್ಕಿಂತ ಸೂಕ್ಷ್ಮ ಅರ್ಥ, ಅರ್ಥಗಳು ಸ್ಥೂಲ ಅಂತಾದದ್ದಾದರೆ ಅದಕ್ಕಿಂತ ಸ್ಥಾನ, ಅದಕ್ಕೆ ಸ್ಥಾನ ಮಾಡಿಕೊಟ್ಟಂಥದ್ದು ಯಾವುದು? ಮನಸ್ಸು. ಮನಸ್ಸು ಅನ್ನುವಂಥದ್ದು ಸ್ಥೂಲ ಅಂತ ಮಾಡಿದ್ದಾದರೆ ಮನಸ್ಸಿಗೆ ನೀನು ಹಿಂಗೆ ಅಂತ ನಿರ್ಣಯ ಮಾಡಿದ್ಯಾರು? ಬುದ್ಧಿ. ಇನ್ನು ಈ ಬುದ್ಧಿಗಿಂತ ಸೂಕ್ಷ್ಮ ಯಾವುದು? ಬುದ್ಧೇಹೇ ಮಹಾನ್ ಪರಹ ಆತ್ಮ. ಬುದ್ಧಿಗಿಂತ ಶ್ರೇಷ್ಠವಾದದ್ದು ಯಾವುದು? ಆತ್ಮ. ಈ ಆತ್ಮ ಅನ್ನೋ ಶಬ್ದಕ್ಕೆ ಮತ್ತೆ ಸ್ವಲ್ಪ ವ್ಯಾಖ್ಯಾನ ಬೇರೆ ಕೊಡ್ತೀವಿ. ಅಧಿಕಾರ ಮತ್ತು ಭಾಷ್ಯ ನೋಡೋಣಂತೆ, 98 ಭಾಷ್ಯ. ಸ್ಥೂಲಾನಿ ತಾವದಿಂದ್ರಿಯಾಣಿ ತಾನೇ ಐಹಿ ಅರ್ಥೇ ಆತ್ಮಪ್ರಕಾಶನಾಯ ಆರಬ್ಧಾನಿ ದೇಭ್ಯಃ ಇಂದ್ರಿಯೇಭ್ಯಃ ಸ್ವಕಾರ್ಯೇಭ್ಯಃ ಪರಾಹಿ ಅರ್ಥಃ ಸೂಕ್ಷ್ಮ ಮಹಾಂತಶ್ಚ ಪ್ರತ್ಯಗಾತ್ಮಭೂತಾಶ್ಚ. ಇಂದ್ರಿಯಾಣಿ ತಾವತ್ ಸ್ಥೂಲಾನಿ. ಇಂದ್ರಿಯಗಳನ್ನು ನಾವು ಸ್ಥೂಲ ಅಂತ ಭಾವಿಸಿದ್ದಾದರೆ ತಾನಿ ಆ ಇಂದ್ರಿಯಗಳು ಐಹಿ ಅರ್ಥೇ ಯಾವ ಪ್ರವೃತ್ತಿಗಳಿಂದಾಗಿ ಆತ್ಮಪ್ರಕಾಶನಾಯ ಯಾವ ಪ್ರವೃತ್ತಿಗಳು ನನಗೆ ಬೆಳಗಲ್ಪಡುತ್ತಾ ಇವೆಯೋ, ಯಾವ ಪ್ರವೃತ್ತಿಗಳು ನನಗೆ ಬೆಳಗಲ್ಪಡುತ್ತಾ ಇವೆಯೋ ಅಲ್ಲಿಂದ ನಾನು ಪ್ರಾರಂಭ ಮಾಡಿದರೆ, ಏನೆಂದು ಪ್ರಾರಂಭ ಮಾಡಿದರೆ ಅವುಗಳನ್ನು ಸ್ಥೂಲ ಅಂತ ಪ್ರಾರಂಭ ಮಾಡಿದರೆ ಇಂದ್ರಿಯಗಳನ್ನು ಸ್ಥೂಲ, ಇವು ಇಂದ್ರಿಯಗಳು ನನ್ನನ್ನು ಬೆಳಗ್ತಾ ಇವೆ. ಈಗ ನಾನು ಇಂದ್ರಿಯನ್ನು ಬೆಳಗ್ತಾ ಇಲ್ಲ, ಇದು ನಾನು ಆತ್ಮ ಶಬ್ದ, ಆತ್ಮ ಶಬ್ದ ಇದು ನಾನು, ಸದ್ಯಕ್ಕೆ ನಾನು, ನಾನು ಎಲ್ಲಿದ್ದೆ, ನಾನೀಗ ಇಂದ್ರಿಯಗಳ ಜೊತೆಗಿದ್ದೇನೆ. ಆದ್ದರಿಂದ ನನ್ನ ಬೆಳಕು ಯಾರಿಂದಾಗಿ, ನಾವೀಗ ಆತ್ಮ ಸಚ್ಚಿದಾನಂದನ ಬೆಳಕಿನಲ್ಲಿ ಇಲ್ಲ, ನಾವೀಗ ಇಂದ್ರಿಯಗಳ ಬೆಳಕಿನಲ್ಲಿದ್ದೇವೆ. ಆದ್ದರಿಂದ ನನ್ನ ಬೆಳಕು ಯಾರಿಂದಾಗಿ, ಇಂದ್ರಿಯ ಕಣ್ಣ ತೆಗೆದಿಲ್ಲ ಅಂತ ಬಿಟ್ಟರೆ ಕಾಣಿಸ್ತಿತ್ತು ಅಂತ ನಾವು ಹಂಗೆ ಇಂದ್ರಿಯಗಳಲ್ಲಿ ನಮ್ಮ ಇಂದ್ರಿಯಗಳು, ಇಂದ್ರಿಯಗಳ ಬೆಳಕಿನಲ್ಲಿ ನಾನು ಇದ್ದೇನೆ ಅನ್ನುವಂತಹ ಶಬ್ದ ಆತ್ಮ ಇಂದ್ರಿಯ, ಇದನ್ನ ಸ್ಥೂಲ ಅಂತ ಮಾಡಪ್ಪ. ಏತಸ್ಮಾದ ಆತ್ಮನಃ ಆಕಾಶ ಸಂಭೂತ ಅಂತ ಆದ್ಮೇಲೆ ವಾಪಸ್ ನೀವು ಬರ್ಬೇಕಾದ್ರೆ ಹೆಂಗೆ ಅಭ್ಯಾಸ ಮಾಡಿದ್ರಿ, ಅನ್ನಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ, ಆವಾಗ ಆವಾಗ ಪ್ರಾಣಮಯಮಾತ್ಮಾನಂ ಉಪಸಂಕ್ರಾಮತಿ, ಮನೋಮಯಮಾತ್ಮಾನಂ ಉಪಸಂಕ್ರಾಮತಿ, ಆತ್ಮಾನಂ ಉಪಸಂಕ್ರಾಮತಿ. ಏನು, ನೀವು ಮೊದಲು ಆ ಆತ್ಮ ಆಗಿದ್ರಿ, ಈಗ ವಾಪಸ್ ಈ ಆತ್ಮ ಆದ್ರಿ, ಆ ಆತ್ಮನಿಂದ ಈ ಆತ್ಮ ಆದಾಗ ಆ ಆತ್ಮನ ಕ್ರಾಸ್ ಮಾಡಿದಂತಾಯ್ತಾ ಇಲ್ಲೋ. ಹಂಗೆ ಇಲ್ಲಿ ಸುಶರೀರ, ಈ ಸ್ಥೂಲ ಶರೀರ, ಈ ಸ್ಥೂಲ ಇಂದ್ರಿಯಗಳು, ಈ ಸ್ಥೂಲ ಇಂದ್ರಿಯಗಳೇ ಆತ್ಮ. ತೇಭ್ಯ ಇಂದ್ರಿಯೇಭ್ಯ ಸ್ವಕಾರ್ಯೇಭ್ಯ, ತಮ್ಮ ತಮ್ಮ ಕಾರ್ಯದಲ್ಲಿ ತಾವು ತಡುತ್ತಾ ಇದ್ದಂತಹ ಆ ಇಂದ್ರಿಯಗಳಿಂದ ಪರಾಹಿ ಅರ್ಥ, ಅವುಗಳಿಗಿಂತ ಹೆಚ್ಚಿನದು ಯಾವುದು ಅಂತಂದರೆ ಆ ಇಂದ್ರಿಯಗಳ ಪ್ರವೃತ್ತಿಗಳು. ಆ ಇಂದ್ರಿಯಗಳ ಪ್ರವೃತ್ತಿಗಳು ಇವು ಹೆಚ್ಚಿನವು. ಆ ಪ್ರವೃತ್ತಿಗಳನ್ನು ನೀನೇನು ಮಾಡಬೇಕು ಈಗ, ಅದಕ್ಕಿಂತ ಈ ಪ್ರವೃತ್ತಿಗಳಲ್ಲಿ ನೀನು ನಿಂತ್ಕೋಬೇಕು. ಇಂದ್ರಿಯದೊಳಗೆ ಆತ್ಮ ಅಂತ ನಿಂತಿದ್ದಲ್ಲ, ಈಗ ನೀನು ಏನು ನಿಂತಿರ್ಬೇಕೀಗ, ಪ್ರವೃತ್ತಿಗಳು ನಿಂತ. ಕಾರಣ ಏನಂದರೆ, ನೀನು ಪ್ರವೃತ್ತಿಗಳು ನಿನ್ನಲ್ಲಿ ಚಿಗುರದೇ ಹೋದರೆ ನೀ ಪ್ರವೃತ್ತನೇ ಆಗ್ತಿರಲಿಲ್ಲ. ನೀನು ಇಂದ್ರಿಯಗಳಲ್ಲಿ ಪ್ರವೃತ್ತಿ, ಐ ಆಮ್ ದಿ ಸಿಯರ್, ನಾನು ನೋಡುವವನು, ನಾನು ಕೇಳುವವನು, ನಾನು ರುಚಿಸುವವನು ಅಂತ ನೀನು ಏನು ವಿಶೇಷವಾಗಿ ಹೇಳ್ತಾ ಇದ್ದೀಯೋ, ಈ ನಾನು ಅಕಸ್ಮಾತ್ ಆಗಿಲ್ಲ. ಇದು ಏನಾಗಿದೆ ಅಂತಂದರೆ ನಿನ್ನೊಳಗಿರುವ ಪ್ರವೃತ್ತಿಗಳಿಂದ ಆಗಿದೆ. ಆದ್ದರಿಂದ ನೀನು ಪ್ರವೃತ್ತಿಪರ ಆತ್ಮ ಅಂತ ನಿಂತ್ಕೊಂಡ್ಬಿಟ್ಟಿದ್ದೆ, ಆದರೆ ಇವೆಲ್ಲವೂ ಏನಾಗ್ಬಿಡ್ತವೆ, ಸ್ಥೂಲ ಆಗ್ಬಿಡ್ತವೆ. ಯಾವ ಸ್ಥೂಲ ಆಗ್ತವೆ, ಇಂದ್ರಿಯಗಳೆಲ್ಲ ಸ್ಥೂಲ ಆಗ್ಬಿಡ್ತವೆ. ಇಂದ್ರಿಯಗಳೆಲ್ಲವನ್ನು ಸ್ಥೂಲ ಮಾಡಿ ನೋಡಿದ್ದಾದರೆ ನೀನು ಪ್ರವೃತ್ತಪರನಾಗಿದ್ದರಿಂದಾಗಿ ನಿನ್ನ ಪ್ರವೃತ್ತಿಗಳು ಅರ್ಥಗಳು ನಿನ್ನವು, ನೀನು ಅರ್ಥ, ಅರ್ಥ ನೀನು, ನೀನು ಅರ್ಥ. ಹೌದು ಹೌದು ಸರ್. ಆದರೆ ಒಂದು ವಿಚಾರ ನೀನೇ ನೋಡು, ಅಕಸ್ಮಾತ್ತಾಗಿ ಪ್ರವೃತ್ತವಾಗ್ಯಾವೋ, ಇನ್ನು ಮುಂಚೆ ಬೀಜಿದ್ವೋ, ಬೀಜ ಎಲ್ಲಿದ್ವು, ಮನಸ್ಸಿನಾಗಿತ್ತು, ಅಲ್ಲೆಲ್ಲ ಸ್ಥೂಲ ಆಯ್ತಾ ಇಲ್ಲ. ಹಾಗೆ ಒಂದೊಂದೇ ಬಿಡಿಸ್ಕೊತ ಹೋಗ್ತಾರೆ ಈಗ. ಹೌದೇ, ಅರ್ಥ ಸೂಕ್ಷ್ಮ ಮಹಾಂತಶ್ಚ ಪ್ರತ್ಯಗಾತ್ಮ ಭೂತಾಶ್ಚ. ಪ್ರತ್ಯಗಾತ್ಮ ಭೂತಾಶ್ಚ ಅಂದ್ರೇನು, ಇಂದ್ರಿಯಗಳ ಸ್ಥೂಲ, ಇಂದ್ರಿಯಗಳನ್ನು ಸ್ಥೂಲ ಅಂತ ಗುರುತಿಸಿದ ಈಚೆ ಭಾಗದಲ್ಲಿ ನಾವು ಏನಾಗಿವೆ, ಅವು ಪ್ರತ್ಯಗಾತ್ಮ ಭೂತವಾಗಿ ಇವೆ. ಯಾವು ಅರ್ಥಗಳು, ಇಂದ್ರಿಯಗಳ ಈಚೆಗೆ, ಇಂದ್ರಿಯಗಳ ಆಚೆಗೆ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಇಂದ್ರಿಯಗಳ ಆಚೆಗೆ. ಇಂದ್ರಿಯಗಳ ಈಚೆಗೆ ಏನಿದೆ ಅಂತಂದರೆ ಪ್ರವೃತ್ತಿಗಳು, ಅರ್ಥ. ಈ ಅರ್ಥಗಳೇ ಪ್ರತ್ಯಗಾತ್ಮ ಭೂತಾಶ್ಚ, ಈ ಅರ್ಥಗಳೇ ನಾನು ಅಂತ ನೀನು ನಿಂತ್ಕೊಂಡಿದ್ದಾದರೆ ಅವು ಸ್ಥೂಲ, ನೀನು ಸೂಕ್ಷ್ಮ. ಮುಂದೇನಾಗ್ತದೆ, ತೇಭ್ಯಃ ಅಪಿ ಅರ್ಥೇಭ್ಯಶ್ಚ ಪರಂ ಸೂಕ್ಷ್ಮತರಂ ಮಹತ್ ಪ್ರತ್ಯಗಾತ್ಮಭೂತಂ ಚ ಮನಃ ಮನಃಶಬ್ದವಾಚ್ಯಂ ಮನಸಃ ಆರಂಭಕಂ ಭೂತಸೂಕ್ಷ್ಮಂ ತೇಭ್ಯಃ ಅಪಿ ಅರ್ಥೇಭ್ಯಃ ಆ ಪ್ರವೃತ್ತಿಗಳು ಆ ಸಂಸ್ಕಾರಗಳು ಆ ಬೀಜಗಳಿಗಿಂತ ಪರಂ ಇನ್ನೂ ಸೂಕ್ಷ್ಮತರವಾಗಿ ಒಂದಿದೆ. ಏನಾದರೂ ಸೂಕ್ಷ್ಮತರವಾಗಿ ಹೊಂದಿದೆ, ಪ್ರತ್ಯಗಾತ್ಮಭೂತಂ, ಅದಕ್ಕಿಂತ ಸೂಕ್ಷ್ಮವಾದ ನಾನು ಅನ್ನುವ ಭಾವದಿಂದ ಇದೆ. ಏನದು ಮನಃ, ಏನದು ಮನಃ, ಮನಃ ಶಬ್ದ ವಾಚ್ಯಂ ಮನಸ್ಸು ಆರಂಭಕಂ ಭೂತ ಸೂಕ್ಷ್ಮ, ಮನಸ್ಸು ಅನ್ನುವ ಶಬ್ದದಿಂದ ಲಭ್ಯವಿದ್ದಂತಹ ಉಪಕರಣದಲ್ಲಿ ಆರಂಭಕಂ ಒಂದು ಪ್ರಾರಂಭ ಆಗ್ತದೆ. ಬೀಜಗಳು ಚಿಗುರು ಹೊಡಿಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಬೀಜಗಳು ಚಿಗುರು ಹೊಡಿಲಿಕ್ಕೆ ಪ್ರಾರಂಭವಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾವುದು? ಮನಸ್ಸು. ಮನಃ ಶಬ್ದ ವಾಚ್ಯಂ ಮನಸ್ಸು ಆರಂಭಕಂ ಭೂತ ಸೂಕ್ಷ್ಮ. ಏನಾಗ್ಬಿಟ್ಟ ಇದು ಭೂತ, ಇದು ಭೂತ, ಇದು ಮನಸ್ಸನ್ನು ಹಿಡ್ಕೊಂಡ್ಬಿಡ್ತೀಗ. ಈಗ ಮನೋಭೂತಾತ್ಮ ಆಗ್ಬಿಡ್ತೀವಿ. ಮೊದಲ ಇಂದ್ರಿಯ ಭೂತಾತ್ಮ ಆಗಿತ್ತು, ಆಮೇಲೆ ಏನಾಯಿತು ಅರ್ಥಭೂತಾತ್ಮ ಆಯಿತು, ಈಗೇನಾಯಿತು ಮನಃ ಭೂತಾತ್ಮ, ಮನಸ್ಥಾನ. ಇನ್ನು ಏನ್ರಿ ಇದು ಮನಸ್ಸು ಮನಸ್ಸು ಅಂತೀರಿ? ಸಂಕಲ್ಪ ವಿಕಲ್ಪಾದ್ಯ ಆರಂಭಕತ್ವ ಮಾಡ್ಲೋ ಬೇಡೋ, ಹೋಗ್ಲೋ ಬೇಡೋ, ಮಾತಾಡ್ಲೋ ಬೇಡೋ, ಹಿಂಗೆ ಮಾತಾಡ್ಲೋ ಹಂಗೆ ಮಾತಾಡ್ಲೋ, ಏನು ಮಾಡಲಿ, ಇದು ಮನಸ್ಸು ನೋಡಿ, ಇದು ಮನಸ್ಸು. ಇದು ಇನ್ನೂ ನಿರ್ಣಯ ಮಾಡಿಲ್ಲ. ಸಂಕಲ್ಪ ವಿಕಲ್ಪಾತ್ಮಕ, ಸಂಕಲ್ಪ ವಿಕಲ್ಪಾತ್ ಆರಂಭಕತ್ವಾತ್, ವಿಕಲ್ಪಾದಿ ಆರಂಭಕತ್ವಾತ್. ಇಂತಹ ಮನಸ್ಸು, ಈಗ ನೀ ಆ ಮನಸ್ಸಾಗಿ ನಿಂತುಕೋಪ್ಪ, ಹೇಳಿ ನಾನು ಇಂದ್ರಿಯ ಅಲ್ಲ, ನಾನು ಇಂದ್ರಿಯ ಪ್ರವೃತ್ತಿಗಳು ಅಲ್ಲ, ನಾನು ಯಾರೀಗ ಮನಸ್ಸು ನಿಂತ್ಕೋ. ಆಗೋದಿಲ್ಲ ನಿಂದಿರಲಿಕ್ಕೆ, ಯಾಕೆಂದರೆ ಅವು ಏನು ಚಿಗುರು ಹೊಡೆದ್ಬಿಟ್ಟಾವ, ಅವು ನಿರ್ಣಯ ಆಗಬೇಕಾಗಿದೆ. ಅವಾಗ ಅವು ಸಂಕಲ್ಪ ವಿಕಲ್ಪ ಯಾವುದ್ರೂ ಒಂದು ಆಗಬೇಕಾಗಿದೆ. ಹೋಗಂದ್ರೆ ಹೋಗು, ಬೇಡ ಅಂದ್ರೆ ಬಿಡು, ಏನಾದ್ರು ನಿರ್ಣಯ ಮಾಡ. ಆದರೆ ಮಾಡೋ ಶಕ್ತಿ ಮನಸ್ಸಿಗಿಲ್ಲ, ದುರ್ದೈವ ನೋಡ್ರಿ ಇದು. ಪಾಪ ಅಲ್ಲಿ ತನಕ ಚಿಗುರು ನಿಂತು ಬಿಟ್ಟದ, ಅದ್ರ ನಿರ್ಣಯ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಈಗ ಯಾರು ಸಹಾಯ ತಗೋಬೇಕದು? ಬುದ್ಧಿ ಸಹಾಯ. ಆ ಬುದ್ಧಿ ಬರ್ತದೆ ಫಾರ್ವರ್ಡ್, ಅದು ಬರ್ತದೆ. ಯಾಕೆ ಸ್ಥಳೀಯ ಶೃತಿಯೋ ನಹದಕ್ಕೋ ಏನದು ಮನಸಃ ಅಪಿ ಪರ ಸೂಕ್ಷ್ಮತರ ಮಹತ್ತರ ಪ್ರತ್ಯಗಾತ್ಮಭೂತಾಚ ಬುದ್ಧಿ ಬುದ್ಧಿಶಬ್ದವಾಚ್ಯಂ ಅಧ್ಯವಸಾಯಾದಿ ಆರಂಭಕಂ ಭೂತ ಸೂಕ್ಷ್ಮಂ ಮನಸ್ಸಿಗಿಂತ ಮನಸಃ ಅಪಿ ಮನಸ್ಸಿಗಿಂತ ಪರ ಹೆಚ್ಚಿನದಾದದ್ದು, ಅತ್ಯಂತ ಸೂಕ್ಷ್ಮವಾದದ್ದು, ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದದ್ದು, ಪ್ರತ್ಯಗಾತ್ಮ ಅದಕ್ಕಿಂತ ಒಳಗೆ ಒಳಗೆ ತಾನು ಇದ್ದಂಥದ್ದು ಒಂದು ಏನು ಆತ್ಮ ಇದೆಯೋ ಅದಕ್ಕೆ ಬುದ್ಧಿ ಆತ್ಮ ಅಂತ ಕರೀತಾರೆ. ಈಗ ಬುದ್ಧಿ ಆತ್ಮ ಅಂದರೆ ಯಾರದು? ನಾನೇ. ನೀವು ನಾನು ಅಂತ ಹಿಡ್ಕೊಡ್ರಿ. ಆದ್ರೆ ಇಷ್ಟ ಯಾವಾಗ ಯಾವಾಗ ಬಿಡಬೇಕು ಅಂತ ಹೇಳ್ತಾವ, ಬಿಡ್ಲಿಕ್ಕೂ ಕಲಿ. ಸರ್ ನೀವು ಹೇಳಿದ್ರಿ ನಾನು ಅಂತ ಹಿಡ್ಕೊ, ನಾನು ಅಂತ ಹಿಡ್ಕೊಂಡ್ಬಿಟ್ಟೆವ. ಹಿಡ್ಕೊಳ್ರಿ, ತಿಳ್ಕೊಂಡು ಇದು ನಾನಲ್ಲ ಅಂತ ಬಿಡ್ರಿ. ಅವಾಗ ಮುಂದಿನ ಹಿಡ್ಕೊಳಕ್ ಬರ್ತೇವೆ, ಹೆದರ್ಬೇಡ. ನಿನಗೆ ಗೊತ್ತು ಏನೋ ಒಂದು ಹಿಡ್ಕೊಳಕ್ ಕೊಡ್ತೇವೆ ನಾವು. ಆದ್ರೆ ಸದ್ಯ ಹಿಡ್ಕೊಂಡದ್ದನ್ನು ಏನು ಮಾಡಬೇಕು ಅದನ್ನು ಬಿಡಬೇಕು ವಿವೇಕದಿಂದ ಬಿಡೋದನ್ನು. ಏನು ಬಿಡಬೇಕೀಗ ಹೇಳ್ತಾರೆ ನೋಡ್ರಿ, ಪ್ರತ್ಯಗಾತ್ಮಭೂತಾಚ ಬುದ್ಧಿ, ಬುದ್ಧಿ ಶಬ್ದ ವಾಚ್ಯಂ ಬುದ್ಧಿ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಂತಹ ಅಧ್ಯವಸಾಯಾದಿ ಆರಂಭಕಂ, ವಿವೇಕಯುಕ್ತವಾಗಿ ಕೂಡಿದಂತಹ ಭೂತ ಸೂಕ್ಷ್ಮಂ ಇದು ನಾನು. ಅಬ್ಬ ನಾನು ಪ್ರಯಾಣ ಏನೇನು ಶುರು ಆಯಿತು, ನಾನು ಇಂದ್ರಿಯ ಅದಕ್ಕಿಂತ ಸೂಕ್ಷ್ಮ ನಾನು ಅರ್ಥ, ಅದಕ್ಕಿಂತ ಸೂಕ್ಷ್ಮ ನಾನು ಮನಸ್ಸು, ಅದಕ್ಕಿಂತ ಸೂಕ್ಷ್ಮ ನಾನು ಬುದ್ಧಿ, ಬುದ್ಧಿರಾತ್ಮ. ಇದು ಮನುಷ್ಯನಿಗೆ ಅಷ್ಟೇನು ಇಲ್ಲ. ಬಂದು ನೋಡ್ರಿ, ಬುದ್ಧಿ ಆತ್ಮ ಸರ್ವ ಪ್ರಾಣಿ ಬುದ್ಧೀನಾಂ ಪ್ರತ್ಯಗಾತ್ಮ ಭೂತತ್ವಾತ್ ಆತ್ಮ ಮಹಾ ಸರ್ವ ಮಹತ್ವಾತ್ ಅವ್ಯಕ್ತಾತ್ ಯತ್ ಪ್ರಥಮಂ ಜಾತಂ ಹಿರಣ್ಯಗರ್ಭಂ ತತ್ವಂ ಬೋಧ ಅಬೋಧಾತ್ಮಕಂ ಮಹಾ ಆತ್ಮ ಬುದ್ಧಿ ಪರ ಇತ್ಯುಚ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಕೆ, ಧನ್ಯವಾದ. ಥ್ಯಾಂಕ್ ಯು.